ಯುವ ಮಿತ್ರರೇ, ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಹೇಮಾ ಪಶುಪತಿಹಾಳ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಹೇಮಾ ಪಶುಪತಿಹಾಳ್. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹೌದು, ನಮ್ಮ ಕನಸುಗಳಿಗೆ ಸಾಧನೆಗಳಿಗೆ ನಮ್ಮ ವ್ಯಕ್ತಿತ್ವನ ಮುಖ್ಯ ಕಾರಣ ಆಗಿರ್ತದ. ನಮ್ಮ ವ್ಯಕ್ತಿತ್ವಕ್ಕ ನಮ್ಮ ಮಾತ ಒಂಥರ ಕಿರೀಟ ಇದ್ದಂಗ. ಎಲ್ಲಿಂದಲೋ ನೀ ಎದುರಿಗೆ ಬಂದೆ, ನನ್ನೆಡೆಗೆ ನಗುವ ಬೀರುತ ನಿಂದೆ, ತಂದೆ ನೀ ಮಾಯಾ ಲೋಕವೇ, ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತೆ. ಮೊದ್ಲೆಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಕಾಲ ಇತ್ತು. ಆದ್ರೆ ಈಗ ಮಾತನ್ನ ಬಂಗಾರ ಮಾಡ್ಕೊಳ್ಳುವಂತ ಕಾಲ ಬಂದೈತಿ. ನಮ್ಮ ಮಾತುಗಳ ನಮ್ಮ ವ್ಯಕ್ತಿತ್ವವನ್ನ ನಿರೂಪಿಸ್ತಾವ. ಹಳ್ಳಿ ಕಡೆ ಒಂದ್ ಮಾತು ಹೇಳ್ತಾರ, ಮಾತು ಬಲ್ಲವಾಗ ಜಗಳ ಇಲ್ಲ, ಊಟ ಬಲ್ಲವಾಗ ರೋಗ ಇಲ್ಲ ಅಂತ. ಎಂತ ಅನುಭವದ ಮಾತು ಹೇಳ್ತಾರ ನೋಡ್ರಿ. ಹಿಂಗಾಗಿ ಮಾತಾಡೋದು ಕೂಡ ಒಂದು ಕಲೆ. ಜಗತ್ತಿನ ಯಾವುದೇ ಕ್ಷೇತ್ರದಾಗ ನಾವು ಕೆಲಸ ಮಾಡಿದ್ರು ನಮ್ಮ ಮಾತು ಮಾತಾಡೋ ಶೈಲಿ ಭಾಳ ಮುಖ್ಯ ಆಗ್ತದ. ಹಂಗಾದ್ರೆ ಮಾತಿಗೆ ಇಷ್ಟೆಲ್ಲ ಮಹತ್ವ ಇರುವಾಗ ನಾವ್ಯಾಕೆ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬಾರ್ದು? ಅದಕ್ಕಂತನ ಈ ಸಂವಹನ ಕಲೆ ಬಗ್ಗೆ ಇವತ್ತೊಂದಿಷ್ಟು ಮಾತಾಡೋಣ. ನಿಮಗೋಸ್ಕರ ಒಂದು ಸುಮಧುರ ಗೀತೆ ಐತಿ, ಕೇಳ್ಕೊಂಡು ಬರ್ರಿ.

ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ನನ್ನನ್ನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಈ ಮನುಷ್ಯಾಗ ಪ್ರತಿಯೊಂದು ಘಟನೆಯೊಳಗೂ ಪ್ರತಿಯೊಂದನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಹೊಂದಿರ್ತಾನೆ. ಆ ಆಸಕ್ತಿನೇ ನಮ್ಮನ್ನ ಅಧ್ಯಯನಶೀಲರಾಗುವಂಗೆ ಮಾಡ್ತದ. ಹೌದು, ಕಲಿತೇವಿ, ಪರೀಕ್ಷೆನೂ ಚಲೋತಂಗ ಪಾಸ್ ಆಕ್ಕೇವಿ, ಡಿಗ್ರಿನೂ ತಗೋತೇವಿ, ಎಲ್ಲಾನೂ ಸರಿ. ಆದ್ರೆ ನಮಗೇನು ಗೊತ್ತದ, ನಮ್ಮ ಜ್ಞಾನದ ಆಳ ಎಷ್ಟೈತಿ ಅಂತ ಯಾರಾದರೂ ಕೇಳಿದ್ರ, ಮಾತಾಡಿಸಿದ್ರ ನಮಗೆ ಹೇಳಕ್ ಬರಬೇಕಲ್ಲ. ಆಗ ಸಂವಹನ ಅನ್ನೋದು ಕಲೆ ಅಂತ ನಮಗೆ ಗೊತ್ತಾಗ್ತದೆ. ಒಂದು ಮಾತು ಉದಯವಾಯಿತು ಎದೆಯ ಒಳಗೆ, ನವಿರಾದ ಮಂಥನ ಮಾತಿನ ಜಾಣ್ಮೆ ಎಷ್ಟು ಮುಖ್ಯ ಅಂತ ಆಶುಭಾಷಣ, ಚರ್ಚಾ ಸ್ಪರ್ಧೆ ಇದಷ್ಟೇ ಅಲ್ಲದ ಸಂದರ್ಶನದೊಳಗೆ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ಅರಿವಿಗೆ ಬರ್ತದ. ಇಂಥ ಅವಕಾಶಗಳನ್ನ ಎಂದೂ ಮಿಸ್ ಮಾಡ್ಕೋಬಾರ್ದು. ಇದ್ರ ಜೊತೆಗೆ 4 ಜನ ಸ್ನೇಹಿತರು ಸೇರಿಕೊಂಡು ಒಂದ್ ಚಲೋ ವಿಷಯದ ಬಗ್ಗೆ ಅಕಾಡೆಮಿಕ್ ಚರ್ಚೆ ಮಾಡಿದ್ರಂತೂ ಭಾಷಾ ಕೌಶಲ್ಯ ಇನ್ನೂ ಹೆಚ್ಚಾಕೈತಿ. ಈಗ ಮಾತು ಯಾಕೆ ಸ್ವಲ್ಪ ಜಾಸ್ತಿ ಆದವು ಅನ್ಸ್ಲಿಕ್ಕತ್ತದ, ಬರ್ರಿ ಒಂದ್ ಹಾಡು ಕೇಳ್ಕೊಂಡು ಬರೋಣ. Oh,

ಮಾತಲಿ, ಮನಸ್ಸುಗಳು ಸಾಗಲಿ, ಮುಂದಂತ ಬದುಕಿನ ಸರಿಗೆ ಹೊಸ ದಾರಿ ತೋರೋ ಈ ರವಿಗೆ ನಮನ, ನನ್ನ ನಮನ. ಮಾತೊಂದು ಉಳಿದು ಹೋಗಿದೆ ನನ್ನಲ್ಲಿ, ಆ ನಗುವಿನ ದನಿಯನ್ನು